ಕೇಳಿ ಹೋಮಿಯೋ ಕೃಷಿಯ ಮೊದಲ ಸರಣಿ ಕಾರ್ಯಕ್ರಮ ಇದೇ ಮಂಗಳವಾರ ದಿನಾಂಕ 22/7/2025 ಸಂಜೆ 6:51 ಕಿಸಾನ್ ವಾಣಿಯಲ್ಲಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಹೋಮಿಯೋ ಕೃಷಿ ಆಕಾಶವಾಣಿ ವಿಜಯಪುರ ಕೇಂದ್ರದ ನವೋನ್ಮೇಷಣ ಸರಣಿ ಹೋಮಿಯೋ ಕೃಷಿ. ಆಕಾಶವಾಣಿ ಸಂಚಾರಿ ಸಾಹಿತ್ಯದ ಕೌತುಕ. ವೀಲ್ ಮೇಲೆ ವಿಶ್ವಕೋಶ. ಏ ಭಾಯ್ ದರ ದೇಖ್ ಕೆ ಚಲೋ, ಆಗೆ ಹಿ ನಹಿ ಪೀಚೆ ಭಿ, ದಾಯೆ ಹಿ ನಹಿ ಬಾಯೆ ಭಿ, ಊಪರ್ ಹಿ ನಹಿ. ವಾಹನಗಳ ಮೇಲಿನ ಬರಹಗಳ ಕುರಿತ ಒಂದು ವಾರೆ ನೋಟ. ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳ ಮರಿಬೇಡ, ಅಟ್ಟೋ ಲಾರಿ ಹಿಂದೆ ಬರೆದೋನೆ ತತ್ವಜ್ಞಾನಿ ಅಂತ ತಿಳಿಬೇಡ. ಸದ್ಯದಲ್ಲೇ ನಿರೀಕ್ಷಿಸಿ ವೀಲ್ ಮೇಲೆ ವಿಶ್ವಕೋಶ. ವೀಲ್ ಮೇಲೆ ವಿಶ್ವಕೋಶ ನಿಮ್ಮ ಆಕಾಶವಾಣಿ ಕಲಬುರಗಿ ಹಾಗೂ ವಿಜಯಪುರ ಕೇಂದ್ರಗಳಿಂದ. ಗೆಸ್ಮಾಡಿ ಕೇಳುಗ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ಕೇಳಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಣ್ಣ ಆಟ, ಶಿವಶಕ್ತಿ ವಾಗ್ವಾದ ಅನುಭವ ಸನ್ನಿವೇಶ ಭಾಗ 4. ಇದನ್ನು ಪ್ರಸ್ತುತಪಡಿಸಲಿದ್ದಾರೆ ಬಸವರಾಜ್ ಪಿ ಕೆಮ್ಲಾಪುರೆ ಹಾಗೂ ತಂಡದವರು. ಕೇಳಿ ಸಣ್ಣ ಆಟ, ಶಿವಶಕ್ತಿ ವಾಗ್ವಾದ ಅನುಭವ ಸನ್ನಿವೇಶ ಭಾಗ 4. Thank you. ಬಗೆದು ಹಾಕಿ ಸಾಕಂತ ಸಾಕಂತ ಸಂಸಾರ ತೆಗೆದು ಹಾಕಿ ಯಾವದಾನ ಹೇಳ ಸಾಕಿ ಕೇಳು ವಿಚಾರ ಮಾಡ್ಕೊಂಡು ಹೇಳಿ ಯಾವದಾನ ಹೇಳ ಸಾಕಿ ನೀ ನನ್ನ ವಾರಿಗಕ್ಕಿ ನೀ ನನ್ನ ವಾರಿಗಕ್ಕಿ ಸಂಸಾರ ಸಂಸಾರದಿಂದ ಶಂಬ ಶಿವನೊಳಗೆ ಯಾವಾದನ ಹೇಳ ಸಾಕ ಯಾವಾದನ ಹೇಳ ಸಾಕಿ ನೀ ನನ್ನ ವಾರಿಗಕ್ಕಿ ನೀ ನನ್ನ ವಾರಿಗಕ್ಕಿ ಸಂಸಾರ ಸಂಸಾರದಿಂದ ಶಂಬ ಶಿವನೊಳಗೆ ಮರತೇಕ ಬಂದ ಬಳಿಕ ಸ್ವಾರತೀಕನಾಗಬೇಕ ಮೃತ್ಯುಕ ಬಂದ ಬಳಿಕ ಸ್ವಾರತೀಕನಾಗಬೇಕ ತಿರಗಿ ಬರುದ ಬರೋಸ ಇಲ್ಲ ನಡಿಯೇ ಕೇಳು ವಿಚಾರ ಮಾಡ್ಕೊಂಡು ಹೇಳಿ ಯಾಕ ವಲ್ಲಂತ ವೈಯಾರಿ ಪುಣ್ಯ ಪಡಿಯೇ ಕೇಳು ಹೇಳಿ ಶಬ್ದ ಸ್ವಾಮಿಯ ಪಾದ ನೀನು ಹಿಡಿಯೇ ಮುಕ್ತಿ ಪಡಿಯೇ ಗಂಗಾರಾಮನ ಮಾತೆಯವನು ಮುರದ ಹೋಗದಾಡ ಮವನ ಮುರದ ಹೋಗದಾಡ ಮವನ ಹೇಳಬೇಡ ಹೇಳಬೇಡ ಸುಳ್ಳತನ ಕೇಳರ ಮನ ಈ ಪ್ರಪಂಚದಲ್ಲಿ ಏನ್ ಮಾಡ್ಬೇಕಾಯ್ತಂತ ಕೇಳಿದ್ರೆ 83,99,999 ಜೀವರಾಶಿಗಳನ್ನ ತಿರುಗಿ ಈ ಮಾನವ ಜನಕ್ಕೆ ಬಂದ ಬಳಿಕ ನಮ್ಮ ಹುಟ್ಟು ಸಾವಿನ ಮಧ್ಯದೊಳಗೆ ಏನು ಸಮಯ ಇರ್ತೈತಲ್ಲ ಈ ಸಮಯನೇ ಒಂದು ಪ್ರಪಂಚ. ಹೌದ್ರಪ್ಪ, ಈ ಪ್ರಪಂಚದಲ್ಲಿ ಪ್ರಪಂಚವನ್ನು ಮಾಡಿ ಪಾರಮಾರ್ಥ ಯಾರು ಸಾಧಿಸಿಕೊಳ್ತಾರಲ್ಲ ಅವ್ರು ಮುಕ್ತ ಆಗ್ತಾರ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಮ್ಮ ಭಾರತೀಯ ಋಷಿಮುನಿಗಳೆಲ್ಲ ಏನ್ ಮಾಡ್ಯಾರ ಅಂತ ಕೇಳಿದ್ರೆ ಪ್ರಪಂಚವನ್ನೇ ಮಾಡಿ ಪಾರಮಾರ್ಥವನ್ನು ಸಾಧಿಸಿಕೊಂಡಾರ. ಅದೇ ಪ್ರಕಾರವಾಗಿ ಈಗ ಶಕ್ತಿಯವರಿಗೆ ನೀವು ಹೇಳಬೇಕು, ಪ್ರಪಂಚವನ್ನು ಮಾಡಬೇಕು, ಪಾರಮಾರ್ಥವನ್ನು ಸಾಧಿಸಿಕೊಳ್ಳಬೇಕು, ಸಂಸಾರವು ಸಾಗರವನ್ನು ಇಸ್ಕೊಂಡು ಹೋಗ್ಬೇಕು ಅಂತ ಹೇಳಬೇಕು. ಏನಮ್ಮ ಪರಮಾತ್ಮರು ಹೇಳಕ್ಕ ಪ್ರಪಂಚವನ್ನೇ ಮಾಡಬೇಕು, ಪಾರಮಾರ್ಥ ಅನ್ನುವಂತ ಸಾಧಿಸ್ಕೊಳ್ಬೇಕು. ಈ ಸಂಸಾರ ಸಾಗರ ಏನದ ಬೇತ್ಲೆ ದಾಟಿ ಹೋಗ್ರಿ ಅಂತಾರೇನಮ್ಮ, ನಿಮಗೆ ಸುಖ ಆಗ್ತತಿ. ಹೀಗ ದೂತೆ ಪ್ರಪಂಚ ಮಾಡಿ ಯಾರ್ಯಾರ್ದು ಏನು ಪರಿಸ್ಥಿತಿ ಆಗಿದೆ ಗುರ್ತದೆ ಏನು ಏನ ಐತ್ರಿ ವಾ ಯಾರಿಗೆ ಕೇಳು. ಹಾ ಹೇಳ್ರಿ, ಇದರಂತೆ ಸರಳ ಲಾಗುವುದು ಕೆಡಕ ಕರ್ಮ ಎನ್ನ ಕಂಡ ಹೀಗ ಬೇಡ ಯಾಕತಿ ವಲ್ಲೋ ನೀನು ಎಂತ ಮೋಡ ಇದನ್ನೆಲ್ಲ ಯಾಕತಿಯ ವಲ್ಲೋ ನೀನು ಎಂತ ಮೋಡ ಮೂರ್ಖ ಹೋಗಿ ಬೀಳಬೇಡೋ ನರಕದ ಮಾಡ ದೂತೆ ಪ್ರಪಂಚ ಮಾಡಿದವ್ರಿಗೆ ಎಲ್ಲರಿಗೂ ಸುಖ ಆಗಿತ್ತು ಅಂತ ಹೇಳ್ತಾರೇನು? ಈಗ ಬಣ್ಣ ಚರ್ಮಿ ಹೆಣ್ಣಿಗಾಗಿ ಕಾಮಿದ್ದವ್ ಏನ್ ಮಾಡಿದಮ್ಮ? ಕುಲ ಕೆಡ್ಸ್ಕೊಂಡ, ಹಣ ಕೆಡ್ಸ್ಕೊಂಡ, ಪತ್ತೆ ಕೆಡ್ಸ್ಕೊಂಡ, ಕಡಿಕಾಲಿಕೆಯಲ್ಲಿ ಬಿದ್ದ ಸತ್ತಮ್ಮ, ಒಂದು ಧರ್ಮಶಾಲೆಯಲ್ಲಿ ಬಿದ್ದ ಸತ್ತ. ಆವಾಗ ಒಂದು ದೋಸ್ತ ಮಂಡಳಿ ಏನ್ ಮಾಡಿದ್ರು? ಊರೆಲ್ಲ ಕುಡು ತುಡು ಮಾಡಿ ಊರಲ್ಲಿ ಬೆಂಕಿ ಸಿಗಲಾರ್ದಿ. ದೂತೆ ಕೇರಿಯಿಂದ ಬೆಂಕಿ ತನ್ನ ದಣರು ದಂಡ ಮಾಡಲಿಲ್ಲ ನಮ್ಮ. ಹೌದ್ರಿ, ಕೇಳಿ ದೂತೆ, ಆ ದೋಸ್ತ ಮಂಡಳರು ಕೂಡಿಕೊಂಡು ಕೇರಿಯಿಂದ ಬೆಂಕಿ ತಂದು ನಡುವರು ದಂಡ ಮಾಡಿಲ್ಲ ಕೇಳ್ತಾರ? ನಾ ಏನು ಕೇಳಿನಿ ಅವ್ರಿಗೆ? ಪ್ರಪಂಚ ಮಾಡಬೇಕು, ಪಾರಮಾರ್ಥವನ್ನು ಸಾಧಿಸಿಕೊಂಡು ಈ ಜೀವನವನ್ನು ಮುಕ್ತ ಮಾಡ್ಬೇಕಂತೇಳಿ ನಾ ಹೇಳಿದ್ನಿ ಅವ್ರಿಗೆ. ಹೌದಲ್ಲ ದೂತೆ? ನಾ ಪ್ರಪಂಚ ಮಾಡಂದು ಕೂಡಲೇ ಅವ್ರು ಏನ್ ಮಾಡ್ಯಾರ? ಕಾಮಿದ ಪ್ರಪಂಚ ಮಾಡಿದ ಹಿಂಗ ಕೆಟ್ಟ ಅಂತೇಳಿ ಕಾಮನ ಉದಾಹರಣೆ ಕೊಟ್ಟಾರ. ಇದನ್ನೆಲ್ಲ ತಗೊಂಡಾರ ದೂತೆ. ಈ ಜಗತ್ತಿನಲ್ಲಿ ಕಾಮೊಬ್ಬನ ಪ್ರಪಂಚ ಮಾಡ್ಯಾನ, ಉಳ್ದಾರು ಎಲ್ಲಾರು ಮಹಾತ್ಮರು ಮಾಡಿಲ್ಲೇನು? ಮಹಾತ್ಮರು ಮಾಡ್ಯಾರ, ಪುರಂದರದಾಸರು ಮಾಡಿಲ್ಲೇನು? ಪುರಂದರದಾಸರು ಮಾಡ್ಯಾರ, ಕನಕದಾಸರು ಮಾಡಿದಾರು, ಮಾಡ್ಯಾರು ವಿಶ್ವಜ್ಯೋತಿ ಜಗನ್ ಜ್ಯೋತಿ ಬಸವಣ್ಣವ್ರು ಮಾಡಿದಾರು, ಬಸವಣ್ಣವರು ಮಾಡ್ಯಾರು, ರಾಮಕೃಷ್ಣ ಪರಮಹಂಸ ಅವ್ರು ಮಾಡ್ಯಾರು, ಇಂಚಿಗೆ ಸಂಪ್ರದಾಯದವ್ರು ಮಾಡಿದಾರು. ಎಲ್ಲ ಅಧ್ಯಾತ್ಮ ಗುರುಗಳು ಕೂಡಿಕೊಂಡು ಪ್ರಪಂಚವನ್ನೇ ಮಾಡಿ ಪಾರಮಾರ್ಥವನ್ನು ಸಾಧಿಸಿಕೊಂಡು ಮುಕ್ತರಾಗ್ಯಾರ. ಮುಕ್ತರಾಗ್ಯಾರ. ಆದ್ರೆ ಅವ್ರಿಗೆ ಯಾಕೆ ಕಲಂಕ ಹತ್ತಲ್ಲ, ಕಾಮನಿಗೆ ಯಾಕೆ ಕಲಂಕ ಇತ್ತು ವಿಚಾರ ಐತಿ ಇಲ್ಲಿ. ಹೌದಲ್ಲ, ಎಲ್ಲ ಮಹತ್ವರಿಗೆ ಪ್ರಪಂಚವನ್ನೇ ಮಾಡಿ ಪಾರಮಾರ್ಥ ಹೊಂದವ್ರಿಗೆ ಕಲಂಕ ಹತ್ತಲ್ಲ, ಎಲ್ಲರಲ್ಲ ಕಾಮಗೆ ಯಾಕೆ ಕಲಂಕ ಹತ್ತು ಅಂತ ಕೇಳಿದ್ರ, ಕಾಮದಾವ್ ಏನ್ ಮಾಡಿದಂದ್ರ ಅಣ್ಣ ಸ್ತ್ರೀಯರಲ್ಲಿ ಏನ್ ಮಾಡ್ದ? ಅನುರಕ್ತನಾಗಿ ಅದ್ರ ಮ್ಯಾಲ ಮೋಹ ಮಾಡಿ ಅದ್ರ ಮ್ಯಾಲ ಸಾವನ್ನಪ್ಪಿದ. ಮಾಡ್ದ ಯಾಕೆ ಮಾಡಿದ ಅಂತ ಕೇಳಿದ್ರೆ ತಂದನ್ನ ತಾಮ್ ಬಳಸಿಲ್ಲ ನಾವು. ಹೌದ್ರಿ, ಅದ್ರ ಸಲುವಾಗಿ ದೂತೆ ಕಾಮನುದಾರಿ ನನಗೆ ಕೊಟ್ಟಾರ ಅವ್ರು. ಮೋಹ ಮಾಡಾನ ಹಿಂಗಾಗೈತಿ ಪ್ರಪಂಚ ಮಾಡ್ಬೇಕು ಅಂತ ಕೇಳಿದ ಕೂಡಲೇ ಕಾಮನುದಾರಿ ಕೊಟ್ಟಾರ. ಉದಾಹರಣೆ ಕೊಟ್ಟಾರ ದೂತೆ. ಕಾಮನ ಪ್ರಪ್ಲೇ ಮಿಡ್ಪಲೆ ಬೇರೆ ಅದ. ಹಂಗ್ರಿ, ಅದು ವರ್ಷಕ್ಕೊಮ್ಮೆ ಹುಟ್ಟಬೇಕು, ಹುಟ್ಟಿ ಪುನಃ ಸಾಯ್ಬೇಕು. ಅವನಿದ್ದಾರೆ ಹುಟ್ಟಿ ಸಾಯ್ಲಿಲ್ಲ ಅಂದ್ರೆ ಹೋಳಿ ಉಣ್ಣು ಅನ್ನುವಂತ ಶಬ್ದ ಇರ್ತಿದ್ದಿಲ್ಲ ಅಂತ ಹೇಳು. ಕೇಳಿದ ನೀವ ಏನಮ್ಮ? ಅವ್ರು ಹೇಳ್ತಾರ ಕಾಮನ ಬ್ರಹ್ಮಲಿಪಿನ ಬೇರೆ ಅಂತ. ಅದು ಹೇಗಮ್ಮ? ವರ್ಷಕ್ಕೊಮ್ಮೆ ಹುಟ್ಟಬೇಕು, ಹುಟ್ಟು ಪುನಃ ಸಾಯ್ಬೇಕು. ಅವನೇ ಸತ್ತು ಹುಟ್ಟಲಿಲ್ಲ ಅಂತಂದ್ರ ಹೊಳೆ ಉಣಿವಣ್ಣ ಅಂತ ಶಬ್ದವೇ ಇಲ್ಲಿವರೆಗೆ ಇರ್ತಿರ್ಕಿಲ್ಲ. ಇವರೇನು ಹೇಳ್ತಾರಮ್ಮ? ಕುಲಾರ ಕೆಟ್ಟಿದ್ದಿಲ್ಲ ಇವ್ರು ಗಂಡಸರದು. ಕುಲಾ ಕೆಟ್ಟಿರ್ಲ ಮತ್ತ ಕೇಳು ಯಾಕ್ರಪ್ಪ? ಏನ್ ದೂತೆ? ಗಂಡಸರು ಕುಲಾರೆ ಕೆಟ್ಟಿರ್ತಾರ ದೂತೆ. ನಾ ಹೇಳೋದೊಂದು ಭಾಗ ಬೇರೆ, ಅವ್ರು ಹೇಳೋದೊಂದು ಭಾಗ ಬೇರೆ. ಹೀಗತ್ತಾರ ಯಾಕಂದ್ರ ನಮ್ದು ಇರ್ದದ್ದು ಏನಂದ್ರ ಶಿವಶಕ್ತವಾಗುವಾದ. ಹೌದಲ್ಲ, ಹೆಣ್ಣಿನ ಕಡೆ ದೇನಾರು ಹೆತ್ತಾದ್ರೆ ಶಕ್ತಿ ಹೇಳ್ಬಹುದು, ಗಂಡಿನ ಕಡೆ ಹೇಳ್ಬೇಕಾದ್ರೆ ನಾ ಶಂಭ ಹೇಳ್ಬಹುದು. ಈಗ ಕಾಮಣ್ಣಗೆ ಗಂಡಸರ ಕುಲ ಎಲ್ಲ ಕೆಟ್ಟ ಅಂತ ಹೇಳ್ತಾರ ಅವ್ರು. ಅನ್ ಕೂಡಲೇ ದೂತೆ ನಮ್ಮ ಶಂಬನ ಕುಲ ಎಲ್ಲ ಕೆಟ್ಟಂಗಾತು. ಕುಲ ಎಲ್ಲಾರ್ದು ಗಂಡಸರದ್ದು ಕೆಟ್ಟರೆ ಅದಕ್ಕನ ದೂತೆ. ಕನಕದಾಸರು ಒಂದು ಮಾತು ಹೇಳಿದ್ರು. ಏನು ಹೇಳ್ಯಾರ? ಕುಲ ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆ ಏನೇನಾದರೂ ಬಲ್ಲಿರ? ಬಲ್ಲಿರೇ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿ ಇಲ್ಲ, ಇಲ್ಲ ಅಟ್ಟು ಉಣ್ಣದ ವಸ್ತುಗಳಿಲ್ಲ, ಹಿರಿದೇನು ಕಿರಿದೇನು ನೆಲ ಒಂದೇ ಜಲ ಒಂದೇ. ಕುಲ ಕುಲವೆಂದು ಹೊಡೆದಾಡಿದ್ರಿ, ನಿಮ್ಮ ಕುಲದ ನೆಲೆ ಏನೇನಾದ್ರೂ ಬಲ್ಲಿರಾ ಅಂತೇಳಿ ದಾಸರ ಹಂಗ ಬೋಧನೆ ಹೇಳ್ಕೋತ ಹೋದ್ರು. ಇವ್ರ ಶಕ್ತಿ ಅವ್ರ ಸಮನ್ ಕೂಡ ವಾದ ಆಡೋ ಸಲುವಾಗಿ ಅವ್ರ ಕುಲ ಕೆಡ್ತು ಇವ್ರ ಕುಲ ಕೆಡ್ತು ಅಂತೇಳಿ ಇವ್ರು ಹಿಂಗ್ ಕೊಟ್ಟಾರ. ಅದಕ್ಕೆ ದೂತೆ ನಾವೇನ್ ಮಾಡ್ರ ನೀವು ಅವರಂಗನ ಹೋಗುದಿಲ್ಲ ಮತ್ತಿನ್ನ ಅವರಂಗ ಹೋಗುಣಂದಿ. ಹೌದ್ರಿ ದೂತೆ, ಕ್ವಾಣಿ ಕ್ವಾಣ ಕೂಡಿದ್ರೆ ಒಂದು ಹಾದಿ. ಹೌದ್ರಿ, ಕ್ವಾಣ ಜಾಣ ಕೂಡಿದ್ರೆ ಎರಡು ಹಾದಿ. ಎರಡು ಹಾದಿ. ಈಗ ನಾವೇನ್ ಮಾಡ್ಬೇಕಾಗಿತ್ತಂದ್ರೆ ಅವ್ರ ಹಾದಾಗ ನಾವು ಹೋಗ್ಬೇಕಾಗಿತ್ತು. ಅವ್ರಿಗೆ ಉತ್ತರ ಕೊಟ್ಕೊತ ಹೋಗುದ. ಇವ್ರು ಗಂಡಸರ ಕುಲ ಕೆಟ್ಟತ್ತೆ ಅಂತ ಹೇಳ್ಯಾರ ನಮಗೆ. ಹೌದಲ್ಲ ದೂತೆ? ಹೌದ್ರಿ. ಆದ್ರೆ ಹೆಂಗಸರು ಕುಲ ಇಲ್ಲಿ ಕೆಟ್ಟಿಲ್ಲೇನು? ಅದನ್ನ ವಿಚಾರ ಮಾಡೋಣ್ರಲ್ಲ ಮತ್ತ. ಏ ವಿಚಾರ ಮಾಡೋದೇನು? ಎಲ್ಲಿ ಕೆಟ್ಟಿಲ್ಲೇನು? ಕೆಟ್ಟದೇನ ನೀವ್ ಹೇಳ್ರಲ್ಲ ನೋಡೋಣ. ಹೌದು ಕೆಟ್ಟದೇನ ಹೇಳ್ತಾನಲ್ಲ. ಹೇಳ್ರಲ್ಲ ದೂತೆ. ಎಲ್ಲ ಮೇಲವ್ರ ಮನೇಲಿ ಅದಕ್ಕಿ ಎಲ್ಲವ ಎಲ್ಲಾರ ಮನೆಯಲ್ಲಿ ಪೂಜ್ಕೊಂಡಾರು. ಅದಾವ್. ಹೌದೌದು, ಪೂಜ್ಕೊಳ್ಳೋಣ ಅದಾರ ಅವ್ರು. ಹೌದ್ರಿ. ಹೌದಲ್ಲ, ಉಳಿಗಡ್ಡಿ ಬದನೆಕಾಯಿ ಅಂದ್ರೆ ಕಟ್ಟದಕ್ಕಿ ಕಟ್ಟದಕ್ಕಿ ಮೈಗೆ ಬೇವಿನ ಹೊಟ್ಟಿಗೆ ಹುಟ್ಟಕ್ಕಿ ಬೇವಿನ ಹೊಟ್ಟಿಗೆ ಹುಟ್ಟಕ್ಕಿ ಎಲ್ಲಾ ಜಾತಿಯಲ್ಲೆಲ್ಲ ಉಂಡಕ್ಕಿ ಹೌದ್ರಿ ದೂತೈ ಎಲ್ಲಾ ಕಡೆ ನೀರ್ ಕುಡಿಕ್ಕಿ ಕುಡಕ್ಕಿ ಅಕ್ಕಿಗೆಲಿ ಕುಲಾದ ಕುಲ ಕೆಟ್ಟದಲ್ಲೂ ಕೇಳು ಹೌದೌದು ಮತ್ತೆ ಎಲ್ಲಾ ಕಡೆ ಇಲ್ಲಿ ಚಾದ ಅಂಗಡಿಯಾಗ ಅಟ್ಟ ಸಿಗ್ತಾವ ಅವ್ರಿ ನೀರ್ ಕೇಳವ್ರು ಯಾಕೆದ ಅಮ್ಮ ಏನು ಪರಮಾತ್ಮರು ಹೀಗೆ ಹೇಳ್ತಾರ್ರಿ ಏನಂತ ಎಲ್ಲಮ್ಮ ಎಲ್ಲಾರ ಮನೆಯಲ್ಲಿ ಇದ್ದಕ್ಕೆ ಎಲ್ಲಾರ ಮನೆಯಲ್ಲಿ ಇದ್ದಕ್ಕೆ ಉಳ್ಳಿಗಡ್ಡಿ ಬದನೆಕಾಯಿ ನೆನೆದೊಂದು ಕಟ್ಟಿದಕ್ಕೆ ಹೌದಮ್ಮ ಎಲ್ಲೆಲ್ಲ ಊಟ ಮಾಡಕ್ಕೆ ಮತ್ತ ಹೀಗ್ಯಾಕ ಮಾತಾಡ್ತಾರ ಅವ್ರಿಗೆ ಕುಲ ಅದ ಹೀಗಂತಾರ ನನ್ನ ಶಕ್ತಿ ಅವತಾರಕ್ಕಿಂತ ನಿಂದ ಭಾಸ್ಕರ್ ಮಾತಾಡ್ತಾರವ ನೀ ಮಾತಾಡ್ತಿಲ್ಲ ಮತ್ತ ಈಗ ಹೌದು ನಾನು ಪೂರ್ವದಲ್ಲಿ ಯಾರಿದ್ದೆಮ್ಮ ಪೂರ್ವದಲ್ಲಿ ನೀ ಯಾರಿದ್ದೀವ ಸ್ವರ್ಗಲೋಕದಲ್ಲಿ ಪಾರ್ವತ ದೇವಿ ಇದ್ದಿ ಹೌದಿವ ಇಂತ ನಿಂದ ಆಡು ಕಣ್ಣ ಸಲುವಾಗಿ ಎಲ್ಲಿ ಹೋದಿ ನೀವು ಎಲ್ಲಿಗೆ ಹೋದ್ರಿ ತುಳಸಾಪುರಕ್ಕೆ ಹೋಗಿ ತುಳಸಾ ಭವಾನಿ ಎಣಿಸಿ ನಿಂದೆ ಆಡು ಗಣಸರ್ ಅಂತ ತಳಿಸಿ ತರಿಸಿ ಕೈಯಲ್ಲಿ ಕಕ್ಕಡ ಹಿಡಿಸಿ ಕಕ್ಕಡ ಹಿಡಿಸಿ ಕೊರಳಲ್ಲಿ ಜೋಡು ಗಂಟೆ ಹಾಕಿ ಈ ದೇಶದ ಮ್ಯಾಗ ಯಾರು ಮಾಡಿದ್ನಮ್ಮ ಯಾರನ್ನ ಮಾಡೋರಿ ಗೊಂದಲಿಗಾನ ಮಾಡಿಲ್ಲ ಹಾಕಿ ಗೊಂದಲಿಗಾನ ಮಾಡಿಬಿಟ್ಟರಿ ಹೌದಮ್ಮ ಯಪ್ಪ ಎಲ್ದು ಈ ದೇಶದ ಮೇಲೆ ನಮ್ಮ ಅಂತ ಅವ್ರ ಕೂಡ ವಾದ ಏನ್ ಮಾಡ್ತಾರಲ್ಲ ಇವ್ರನ್ನ ಗೊಂದಲಿಗಾನ ಮಾಡಿಬಿಟ್ಟದ್ದು ಅವ್ರ ಹೀಗಂತಾರ ಹೌದ್ರಿ ದೂತೈ ನಾನು ಪೂರ್ವದಲ್ಲಿ ಯಾರಿದ್ದೆ ನೀವು ಬೆಣ್ಣ ಹತ್ತಿದ್ದೀರ ಹೌದು ಮತ್ತೆ ಶಿವಲೋಕದಲ್ಲಿ ಪರಮೇಶ್ವರ ಇದ್ದೆ ಪರಮೇಶ್ವರ ಇದ್ರಿ ಇಂತ ನಿಂದಾಡು ಸಲುವಾಗಿ ಎಲ್ಲಿ ಹೋದ್ರಿ ಎಲ್ಲಿಗೆ ಹೋದ್ರಿ ಪರ್ವತಗಿರಲ್ಲಿ ಹೋಗಿ ಪರ್ವತ ಮಹಾಮಲ್ಲೇಶ ಅಣಿಸಿ ಅಣಸಿ ಇಂತ ನಿಂದಾಡು ಹೆಂಗಸಲ್ಲ ತನಕ ತರಿಸಿ ತರಿಸಿ ಈಕ ತಲೆಯೆಲ್ಲ ಬೋಳಿಸಿ ಹಸನಾಂಗ ತುಗಾರೇನ ಇದು ನಿನ್ನ ಕೈಯಾಗಿ ಸಿಕ್ತಂದ್ರೆ ಅದು ಹಸನ ಕಟ್ಟದ ಇರ್ಲಿಪ್ಪ ಪಾತಾಳ ಗಂಗೆಲಿ ಜಳಕ ಮಾಡಿಸಿ ಹೌದು ಈಕ ತಲೆ ಮೇಲೆ ಒಂದು ಹೊಸ ಮರ ಕೊಡಿಸಿ ಈ ದೇಶದ ಮೇಲೆ ಯಾರನ್ನ ಯಾರು ಮಾಡೋರಿ ದಿನ ದಿನ ದಿನ ಅನ್ಸ್ಬಿಟ್ಟಲ್ಲ ಕೇಳು ದಿನ ದಿನ ದಿನ ದಿನ ದಿನ ಅನ್ಸ್ಬಿಟ್ಟಾರ ಅವ್ರ ಎಲ್ಲ ಲಾಡಿ ಕಟ್ಕೋರಿಪ್ಪ ತಮ್ಗೊಳ್ರ ಅಮ್ಮ ಹೀಗಂತಾರ ಏನು ಹೀಗಂತಾರ ಅವ್ರ ದೂತೆ ಇವ್ರನ್ನ ಜೂಜು ನಂಬುತಾಳ ಬಿಡಿಸಿ ಕೊಂಡೋಬಿ ಹೆಸರು ಅಡಗಿಸಿ ಅಡಗಿಸಿ ಈ ದೇಶದ ಮ್ಯಾಗ ಯಾರನ್ನ ಮಾಡಿ ನಿಮ್ಮ ನೀ ಯಾರನ್ನ ಮಾಡಿಬಿಟ್ಟದಿ ವಾಗ್ಯಾಮ್ಮ ನಾಯಿ ಮಾಡಿಬಿಟ್ಟಿಲ್ಲ ನಾನು ನಾಯಿ ಮಾಡಿಬಿಟ್ಟದೆ ಹಚ್ಚ ಏನದು ಈ ದೇಶದ ಮ್ಯಾಲ ನಿಮ್ಮನ್ನ ವಾಜಾಂಬ ನಾಯಿ ಮಾಡಿಬಿಟ್ಟಾರ ಹೀಗಂತಾಳೆ ಹೌದು ದೂತೆ ನಾನು ಜೂಜು ನಂಬು ಸ್ಥಳವನ್ನು ಬಿಟ್ಟು ನೀವ್ರೇ ಹೌದು ಮಂಗಸುಳಿ ಸ್ಥಳಕ್ಕೆ ಬಂದು ಬಂದು ಮಂಗಸುಳಿ ಮೇಲೆ ಆರಿ ಮಾಡ್ತಾಂಡ ಅಣಸಿ ಅಣಸಿ ಇಂತ ನಿಂದಾಡಿ ಮಂಗಸುಳ ತನಕ ತರಿಸಿ ತರಿಸಿ ಈಕೆ ಮೈಗೆ ಕಂಬಳಿಂಗೆ ತೊಡಸಿ ತೊಡಸಿ ಕೊಳ್ಳೆಯಲ್ಲಿ ಕೌಡಿಸಲು ಹಾಕಿಸಿ ಹೌದು ಬಗಲಲ್ಲಿ ಡೋಣೆ ಹಿಡಿಸಿ ಕೈಯಲ್ಲಿ ಜೋಡಣೆ ಹಿಡಿಸಿ ಹಣಿಗೆ ಭಂಡಾರ ಧರಿಸಿ ಈ ದೇಶದ ಮೇಲೆ ಯಾರನ್ನ ಯಾರನ್ನ ಮಾಡಿಬಿಟ್ಟಲ್ಲ ಕೇಳು ಯಾಕಮ್ಮ ಈ ಗತ್ತ ಗೊತ್ತಾಗ್ಲಿಲ್ಲ ನನಗೆ ಇಲ್ಲಮ್ಮ ಅವ್ರ ನಿಮ್ಮನ್ನ ಮುರಳಿಲ್ಲ ಮಾಡಿಬಿಡ್ದಾರಂತ ಅದಕ್ಕೆ ಈಗ ನಿಮಗೆ ಗತ್ತ ಗೊತ್ತಾಗ್ಬೇಕಲ್ಲ ಹೀಗೇನಮ್ಮ ಹೌದು ದೂತೆ ನಾನು ಎಲ್ಲರಿಗೆ ಎಲ್ಲ ಮನಸ್ಸಿ ಹೌದು ಅಂತ ದೂತೆ ಹಾ ಹಾ ಇಂತ ಗಣಸರ ನಾನು ಹಿರಿಗುಡ್ತನ ಕತ್ತರಿಸಿ ಇವ್ರ ಗಡ್ಡ ಮಿಸಿ ಎಲ್ಲ ಬೋಳಿಸಿ ಹಸನಂಗ್ ತುಗಾಯವ ಕಾಲಾಗಿ ಗೆಜ್ಜೆ ಕಟಿಸಿ ಕಟ್ಸಿ ಮೇಗ ಹರ್ಕ ಪಡಿಕೆ ಸುತ್ತಿ ಹೌದ್ರಿ ಬಗಲಾಗ ಚೌಡಿಕೆ ಹಿಡಿಸಿ ಚೌಡಿಕೆ ಹಿಡಿಸಿ ತಲೆ ಮ್ಯಾಗ ಒಂದು ಬಿಂದಿಗೆ ಕೊಡಿಸಿ ಇವ್ರನ್ನ ಯಾರು ಮಾಡಿ ನಮ್ಮ ಯಾರು ಮಾಡಿಬಿಟ್ಟಾರೆ ಗಂಡದಾಗ ಏನ್ ಮಾಡಿಲ್ಲ ನಾ ಕೇಳು ಗಂಡದಾಗ ಏನ್ ಮಾಡಿಬಿಟ್ಟಾರೆ ಸತ್ಯವಾನಿನ ಹಾಲು ಕುದು ಏ ಏನ್ ತೋತೆ ಅದು ಪಾಮದಿನಿ ದುರ್ಗವಾನಿನ ಹಾಲು ಕುದು ಕುದು ಏನದು ಹೀಗತ್ತಾರ ಅವ್ರ ಏನನ್ನ ಹಾಕತ್ತಾರ ಅವ್ರ ಅವ್ರ ನಿಮ್ಮನ್ನ ಜೋಗಾಪಣ ಮಾಡಿ ಬಿಟ್ಟಾರಂತ ಹೀಗ ಹೌದು ದೂತೆ ಹಾ ನಾನು ಯಮಲೋಕದಲ್ಲಿ ಅಮ್ಮ ಇದ್ದೆ ನೀವ್ರ ಹೌದು ಇಂತ ನಿಂದಾಡುವ ಎಲ್ಲಿ ಹೋದೆ ಎಲ್ಲಿ ಹೋದ್ರಿ ಯಮನೂರು ಸ್ಥಳಕ್ಕೆ ಬಂದು ಹೋಗಿ ಯಮನೂರ ರಾಜಪೇರ್ ಕ್ಷಣಿಸಿ ಇಂತ ನಿಂದಾಡುವಲ್ಲ ತರಿಸಿ ತರಿಸಿ ಇವ್ರನ್ನ ಬೆಣ್ಣೆ ಹಳ್ಳ ಜಳಕ ಮಾಡಿಸಿ ಜಳಕ ಮಾಡಿಸಿ ಹುಣ್ಣು ಹೋಗಲೆಲ್ಲ ತೊಳಿಸಿ ತೊಳಸಿ ಇವ್ರ ಕೈಯಲ್ಲಿ ಸವತೊಲಿ ಬೇಡಿ ಹಾಕ್ಸಿ ಬೇಡಿ ಹಾಕ್ಸಿ ಈ ದೇಶದ ಮ್ಯಾಲೆ ಇವ್ರನ್ನ ಯಾರನ್ನ ಮಾಡಿಬಿಟ್ಟಾರೆ ದಿನ ದಿನ ದಿನ ಅನ್ಸ್ಬಿಟ್ಟು ನಾ ಕೇಳು ದಿನ ದಿನ ಹೌದು ಹೇಳು ಏನಮ್ಮ ನಿಮ್ಮನ್ನ ದಿನ ದಿನ ದಿನ ಅನಿಸಿಬಿಟ್ಟಾರ ಅಂತ ಈ ದೇಶದ ಮ್ಯಾಲೆ ಈಗ ಹೌದು ಹಾಗಾದ್ರೆ ಹೇಳ್ತೀನಿ ಕೇಳಮ್ಮ ಹೇಳಿ ಅಸ್ತಿ ಕಡಿಯ ತಾವ ರಾತ್ರಿ ಅಸ್ತಿಯೋಳು ರಕ್ತ ಸೌತೆ ಹೇಳ್ರಿ. ಸುನಕ ಅಂದ್ರೆ ಏನಮ್ಮ? ಸುನಕ ಅಂದ್ರೆ ಏನಿವ? ಸುನಕ ಅಂದ್ರೆ ನಾಯಿ. ಹಾ ಹಾ, ಅಸ್ತಿ ಅಂದ್ರೆ ಏನಮ್ಮ? ಅಸ್ತಿ ಅಂದ್ರೆ ಏನು? ಸಾವಕಾಸ ಹೋಗುದ. ಹಾಗಲ್ಲಮ್ಮ, ಅಸ್ತಿ ಅಂದ್ರೆ ಎಲ್ವಾ? ಅಸ್ತಿ ಅಂದ್ರೆ ಎಲ್ವಾ? ದೂತೆ, ಆ ಕಡೆಯಿಂದ ಒಂದು ನಾಯಿ ಬರ್ತದ. ಆ ಕಡೆಯಿಂದ ಒಂದು ನಾಯಿ ಬರ್ತದ. ಇಲ್ಲಿ ದಾರಿಯಲ್ಲಿ ಒಂದು ಎಲುಬು ಬಿದ್ದಿರ್ತದ. ಒಂದು ಎಲುಬು ಬಿದ್ದಿರ್ತದ. ಆ ನಾಯಿ ಬಂದು ಏನ್ ಮಾಡ್ತದಮ್ಮ? ಅದನ್ನ ಏನ್ ಮಾಡ್ತದೆ? ಬಾಯಿ ಒಳಗೆ ಹಿಡ್ಕೋತದೆ. ಹಾ ಹೌದು, ಹಿಡ್ಕೊಂಡು ಏನ್ ಮಾಡ್ತದ? ಹಿಡ್ಕೊಂಡು ಏನ್ ಮಾಡ್ತದ? ಒಂದು ತಿಪ್ಪಿ ಒಳಗೆ ಹೋಗಿ ಅದನ್ನ ಹೊಡ್ಕೋತ ಕುಂಡತೈತೆ. ನಾಯಿ ಸ್ವಭಾವ ಅದು. ಹೌದ್ರಿ. ಅಲ್ಲಮ್ಮ, ಅದಕ್ಕೆ ಏನ್ ಸಿಮಿ ಹತ್ತದ? ಅತ್ರಾಗ ಏನ್ ಸಿಮಿ ರೀ? ಅತ್ರ ಜೊಲ್ಲ ತನಕ್ ಸಿಮಿ ಇಲ್ಲ. ಹೌದಲ್ಲ? ಹೌದ್ರಿ. ಅದ್ರಂತೆ ದೂತಿ ಪರಪುರ ಸರಿಗೆ ಏನ್ ಸಿಮಿ ಅಮ್ಮ? ಏನಿವ? ತಮ್ಮ ಮದಾನ ತಮಗ ಸಿಮಿ. ಇಂತ ಮದ ಬೇಡ ಅಂತ ಹೇಳಮ್ಮ. ಕೇಳ್ರಿಪ್ಪ, ಏನ್ ದೂತಿ? ಪರಪುರುಷರಿಗೆ ಏನ್ ಸಿಮಿ? ತಮ್ಮ ಮದಾನ ತಿಮಿ ಸಿಮಿ. ಇಂತ ಮದ ಬೇಡ. ಈಗ ಹೀಗ್ಯಾಕ್ ಮಾತಾಡ್ತಾರ ನಮಗ ದೂತಿ? ನಾಯಿ ಏನ್ ಮಾಡ್ತದ? ಎಲು ಕಸ್ತದ. ಹೌದು, ಹೌದಲ್ಲ. ಹೌದು, ಅದ್ರೊಳಗೆ ಏನ್ ಸಿಮಿ ಸ್ವಾಸ ಸಿಗತೈತೆ ಅವ್ರು ಕೇಳ್ತಾರ. ದೂತಿ, ಇವ್ರ ಹೆಣ್ಣ ಮುದ್ದಿ ಸುತ್ತ, ದೇಹ ಸುತ್ತ. ನಮ್ಮ ಹೆಣ್ಣ ಗಂಡ ಮುದ್ದಿನಸಗಳು ಮೂರ್ದಾವ್. ನಿಮ್ಮೂರ? ಹೌದು. ಯಾವ್ಯಾವ? 360 ನಾಡಿ. ಹಾ, ಆತ್ಮ ನಮ್ ಜೀವ. ಜೀವ ಗಂಡಮ್ಮ ಎಲ್ವ? ಎಲ್ವ? ನಮ್ ಗಂಡಮ್ಮ ಎಲ್ವ? ಅವ್ರ ಶರೀರದೊಳಗ ಅದ ಅನ್ನುವ ವೆಳ್ಳದಾಗ ಆ ಶರೀರಕ್ಕೆ ಬೆಲೆ ಐತಿ. ಅದರ್ಲ ಆ ನಮ್ ಗಂಡಮ್ಮ ಎಲ್ವದ್ರೆ ನಾವ್ ತಕೊಂಡ್ವಿ ಅಂದ್ರ ಆ ನಾಯಿ ಬಂದ್ ಏನ್ ಮಾಡ್ತೈತೆ ಅಂದ್ರೆ ಕೊಳತ್ ಕುಂಬಳಕಾಯ್ದಂತ ಇವ್ರ ಶರೀರ ಬೀಳ್ತದ. ಅದ ನಾಯಿ ಬಂದ್ ತಿರುಗಿ ಮೂಸಿ ನೋಡುದಿಲ್ಲ. ಹೌದು, ನಮ್ ಗಂಡಮ್ಮ ಎಲ್ಲೋ ಅವ್ರ ಶರೀರದೊಳಗೆ ಇರುವಾಗನ ಅವ್ರಿಗೆ ಬಾಳ ಬೆಳಕೈತೆ ಅಂತ ಹೇಳವ್ರಿಗೆ. ಹೌದು, ಕೇಳ್ದೇನೆ ಅಮ್ಮ. ಏನು ಅವ್ರ ಏನತ್ತಾರು? ಹಾ, ಈಗ ನಿಮ್ಮ ಶರೀರದೊಳಗ ಅವರ 300 ದೇಹಗಳದಾವ ಅಂತ. ಅವು ನಮ್ಮ ಅದಾವ ಅನ್ನೋ ಸಲುವಾಗಿ ಆ ನಾಯಿ ಬಂದ ಅದನ್ನ ಮೂಸಿ ನೋಡ್ತತಿ. ಇಲ್ಲಾತಂದ್ರ ನಿಮ್ಮ ಶರೀರ ಕೊಳತು ಕುಂಬಳಕಾಯ್ದಂತೆ ಅಲ್ಲೇ ಬೀಳ್ತದ. ಅದ ನಾಯಿ ಬಂದ ತಿರುಗಿ ಮೂಸ ನೋಡಂಗಿಲ್ಲ. ಹೀಗಂತಾರೆ ನಮ್ಮ ದೂತೆ, ನಮ್ಮ ಹೆಣ್ಣ ಮುದ್ದೆ ಇಸತವ್ರ ಗಂಡ ಮುದ್ದಿನಸ ಮೂರಿದ್ರ ನಮ್ಮ ಹೆಣ್ಣ ಮುಜ್ಜಿ. ಹಾ ಹಾ, ನಮ್ಮ ನಾಕದವಮ್ಮ ಅವ್ರ ಗಂಡ ಮುಜ್ಜಿ ಸುತ್ತ ಒಂದು ಹೆಚ್ಚ ಆತರ್ಲ ಮತ್ತ. ಹೌದಲ್ಲ? ಹೌದ್ರಿ. ನಮ್ಮ ನಮ್ಗೆ ತೆಗೆದುಕೊಂಡನು. ಹಾ, ಅವ್ಯಾವ? ಯಾವ್ಯಾವ? ಚರ್ಮ. ಹಾ, ರೋಮ. ರೋಮ. ರಕ್ತ. ಮಾಂಸ. ಹೌದು, ನಮ್ಮ ನಮ್ಮ ತೆಗೆದುಕೊಡನು. ಇವ್ರ ಗಂಡ ಮೇಲೂ ತಿಪ್ಪಿಗೊಂದೊಂದು ಬೀಳ್ತಾವ ಅಂತ ಹೇಳಮ್ಮ. ಕೇಳ್ರಿ ನೀಪ್ಪ. ಏನ್ ದೂತೆ? ನಿಮ್ಮ ಗಂಡ ಮೇಲಮ್ಮ ತಿಪ್ಪಿಗೊಂದೊಂದ ಬೀಳ್ತಾವ ಅಲ್ಲೊಂದ್ ಇಲ್ಲೊಂದ ಹೇಳ್ತಾರ ಮಾತಾಡ್ತಾರ ಅವ್ರ. ಹೀಗೆ ಹೇಳ್ಯಾರ. ಹೌದು ದೂತೆ. ಹಾ, ಅವರು ಅವ್ರಿಗೆ ತೆಗೆದುಕೊಟ್ಟವರು. ಹಾ, ಅಂದ್ರೆ ಏನು? ಗಂಡಸರ ಸಾಹಿತ್ಯಗಳನ್ನ ಗಂಡಸರ್ ತೆಗೆದುಕೊಟ್ಟವರು. ತೆಗೆದುಕೊಟ್ಟವರು. ಹೆಣ್ಮಕ್ಳ ಸಾಹಿತ್ಯಗಳನ್ನ ಹೆಣ್ಮಕ್ಳಿಗೆ ಬೇರ್ಪಡಿಸಿದವರು. ಹೌದು. ಯಾರ್ಯಾರು ಇಲ್ಲೋ ಕೇಳು. ಹಾ, ಯಾಕದ? ಏನಮ್ಮ? ಅವರು ಅವರಿಗೆ ತೆಗೆದುಕೊಟ್ಟವರು. ಹಾ, ಈ ದೇಶದ ಮೇಲೆ ಯಾರದಾರ ಇಲ್ಲೋ ಅಮ್ಮ? ಯಾರು ಇಲ್ಲ ಅಂತ ಹೇಳಮ್ಮ. ಯಾರು ಇಲ್ಲ ಅಂತ ಹೇಳ್ತಾರ ಅವ್ರು. ಏನು ಯಾರು ಇಲ್ಲ ಅಂತ ಹೇಳ್ತಾರ? ಹೌದು ದೂತೆ. ಹಾ, ಇಂಥವ್ರ 4 ಮಂದಿರ ಎಂಬರು ಕುಡ್ಕೊಂಡು ಒಂದು ಯೋಜನೆ ಏನ್ ಮಾಡಿದ್ರು? ಅವ್ರು ಯಾರ್ಯಾರ್ರಿ? ಒಬ್ರು ಯೋಗಾನುಷ್ಠಾನ ಸಣ್ಮುಖ ಸ್ವಾಮಿ ಅಂತ ಹೇಳಿದ್ರು. ಹಾ ಹಾ, ಸಣ್ಮುಖ ಸ್ವಾಮಿ ಹತ್ತರ ಹೋಗುನು ಅವ್ರ ಯೋಗಾನುಷ್ಠಾನದಾರ. ಹಾ, ಅವ್ರ ಕಡೆಯಿಂದ ನಮ್ಮ ಸಾಹಿತ್ಯಗಳನ್ನ ನಾವು ತಕೊಂಡವರು ಅಂತೇಳಿ ವಿಚಾರ ಮಾಡಿಕೊಂಡು. ವಿಚಾರ ಮಾಡಿಕೊಂಡು 4 ಮಂದಿರ ಎಂಬರು. ಹಾ, ಅವ್ರು ಯಾರು? ಚಿತ್ತಿನಿ, ಹಸ್ತಿನಿ, ಶಂಕಿನಿ, ಪದ್ಮಿನಿ. ಪದ್ಮಿನಿ. ಇವ್ರು 4 ಮಂದಿರ ಎಂಬರು ಕೂಡ್ಕೊಂಡು ಒಂದು ವಿಚಾರ ಮಾಡಿಕೊಂಡು ಸಣ್ಮುಖ ಸ್ವಾಮಿ ಹತ್ತರು ಆದ್ರು. ಹೋದ್ರು ಒಳಗೊಂದ ಉದ್ದೇಶವನ್ನು ಬೇರೆ ಇಟ್ಕೊಂಡಿದ್ರು. ಹೌದೌದು. ನಾಲ್ಕೊಂದು ಉದ್ದೇಶವನ್ನು ಬೇರೆ ಮಾಡಿಕೊಂಡಿದ್ರು. ಏನು? ಕೋಭಾವನ ಇಟ್ಕೊಂಡ ಸಣ್ಮುಖ ಸ್ವಾಮಿ ಹತ್ತರ ಹೋಗಿದ್ರು. ಸ್ವಾಮಿ ಹತ್ತರ ಹೋಗಿದ್ರು. ಆದ್ರೆ ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ಏನಂದ್ರು? ಏನಂದ್ರು? ಸ್ವಾಮಿ, ನಾವು ನಿಮ್ಮ ಲಗ್ನ ಆಗ್ಲಿಕ್ಕೆ ಬಂದಿವಿ ಅಂದ್ರು ಅವ್ರು. ಅವ್ರು ಸಣ್ಮುಖ ಸ್ವಾಮಿ ಅಂದ್ರು, ನಾನು ಪ್ರಪಂಚವನ್ನೇ ಬೇಡ ಅಂತ ಹೇಳಿ ತಿಳ್ಕೊಂಡ್ರ ಈ ಸ್ತ್ರೀ ಸಂಗನ ನನಗೆ ಬೇಡ ಅಂತ ತಿಳ್ಕೊಂಡು ನಾ ಇಲ್ಲಿ ಬಂದು ಗುಡದಾಗ ತಪಸ್ಸು ಮಾಡಿ ಯೋಗಿಯಾಗೇನು ನಾನು. ನೀವು ನಮ್ಮ ಲಗ್ನ ಆಗುತ್ತಿದ್ರೆ ಬೇಡ ಅಂದ್ರ ಅವ್ರು. ಅವಾಗ ಇವ್ರ ಏನ ಒಳಗೇನು ಒಂದು ಮಂಡಿಗೆ ಮಾಡಿದ್ರಲ್ಲ, ಆ ವಿಚಾರ ಅವ್ರ ಮುಂದೆ ಸ್ಪಷ್ಟಪಡಿಸಿದ್ರು. ಇಲ್ಲ, ನಿಮ್ ಗಂಡಮ್ಮದ್ದು ಸುತ್ತ ನಮ್ಮ ಹೆಣ್ಣಮ್ಮ ತಿನ್ನಿಸ್ಗಳು 4 ನಮ್ಮ ನಮ್ಗೆ ತೆಗೆದುಕೊಡ್ರ ಅಂದ್ರ ಅವ್ರು. ಅವಾಗ ನೀವು ಇದನ್ನೇ ಬೇಡಕ್ ಬಂದ್ರೆ ನಾನು ಗುರುತತ್ತ ತಿಳ್ಕೊಂಡು ಚರ್ಮ ತೆಗೆದ್ರು, ರೋಮ ತೆಗೆದ್ರು, ರಕ್ತ ತೆಗೆದ್ರು, ಮಾಂಸ ತೆಗೆದ್ರು, ಎಲ್ಲವನ್ನು ತೆಗೆದು ಎಲವಿನ ಹಂದ್ರ ಮೇಲೆ ಅಷ್ಟೇ ನಿಂತು ಸಂಡೂರದಲ್ಲಿ ಕಾರ್ತಿಕ್ ಸ್ವಾಮಿ ಅನ್ಸ್ಕೊಂಡಾರು ಅಂತ ಹೇಳು. ಹೌದು, ಕೇಳಿದೆ. ಏನಮ್ಮ? ಅವರು ಅವರಿಗೆ ತೆಗೆದುಕೊಟ್ಟು ಸಂಡೂರದಲ್ಲಿ ಕಾರ್ತಿಕ್ ಸ್ವಾಮಿ ಅನ್ಸ್ಕೊಂಡಾರ ಅಂತ ಅವ್ರ. ಈಗ ಹೌದ್ರಿ, ಕೇಳಿ. ದೇಶೇ ದೋಳು ಕ್ವಾರಲಿ ಪಾತ್ರಾನಾ ಸಾಕ್ಷಾತ್ ಪರಮೇಶ್ವರನೇ ಪತಿ ಇರ್ತಿರ್ಲಾಕಾಗಿ ಆ ಸಿಂಪಿಯನ್ನು ಸೋಬ್ತಿ ಯಾಕೆ ಮಾಡಿದ್ರಮ್ಮ ಅಂತ ಅದು ಮಾಡಬಾರ್ದು ಸುಮಾರು ಅದ ಕೇಳ್ದೂತೆ ಯಾಕೆವ ಅಮ್ಮ ಏನು ಪಾರ್ವತಿ ದೇವಿಗೆ ಹ ಸಾಕ್ಷಾತ್ ಪರಮೇಶ್ವರ ಪತಿ ಇರ್ತಿರ್ಲಾಕಾಗಿ ಹಾಗೆ ಸಿಂಪಿಗಾನ ಸೋಬ್ತಿ ಯಾಕೆ ಮಾಡಿದಾರೆ ಇವರು ಹೀಗೇನಮ್ಮ ಹೌದು ಆ ರೀತಿ ಬೇರೆ ಇದಮ್ಮ ನಮ್ಗೇನು ಗೊತ್ತಾಯವ ಗುರ್ತಿಲ್ಲ ಇಲ್ಲ ದೂತೆ ಸಮುದ್ರವನ್ನು ಮತನ ಮಾಡೋ ಕಾಲಕ್ಕೆ ಸಮುದ್ರವನ್ನು ಮತನ ಮಾಡೋ ಕಾಲಕ್ಕೆ ದೂತೆ ಕಾಲಕೋಟಿ ವಿಷ ಹೊಂಟಿತ್ತು ಕಾಲಕೋಟಿ ವಿಷ ಹೊಂಟಿತ್ತು ಅಮ್ಮ ಆ ವಿಷ ಭೂಮಿಗಿಟ್ಟರೆ ಭೂಮಿ ಸುಡ್ತಿತ್ತು ಭೂಮಿಗಿಟ್ಟರೆ ಭೂಮಿ ಸುಡ್ತಿತ್ತು ಆಕಾಶ ಗಿಟ್ಟರೆ ಆಕಾಶ ಸುಡ್ತಿತ್ತು ಆಕಾಶ ಗಿಟ್ಟರೆ ಆಕಾಶವೇ ಸುಡ್ತಿತ್ತು ಅವಾಗ ಪರಮಾತ್ಮರ ಏನ್ ಮಾಡಿದ್ರಮ್ಮ ಪರಮಾತ್ಮರ ಏನ್ ಮಾಡಿದ್ರು ಅದನ್ನ ಕುಡಿದು ಬಿಟ್ರಮ್ಮ ಪರಮಾತ್ಮರ ಹೌದಮ್ಮ ಅವ್ರು ಸಾಯ್ಲಿಲ್ಲ ಹಾಗಲ್ಲಮ್ಮ ಹೊಟ್ಟಾಗಡಕೆ ಬಿಟ್ಟಿತ್ತು ದಜೆ ಬಿಟ್ಟು ಪರಮಾತ್ಮರಿಗೆ ಅವಾಗ ಏನ್ ಮಾಡಿದ್ರಮ್ಮ ಏನ್ ಮಾಡಿದ್ರು ಅರಣ್ಯದಲ್ಲೇ ಹೋಗಿ ಗಜಚರ ಮತ ತನ್ನ ಮೈಗೆ ಸುತ್ತಕೊಂಡ್ರು ಗಜಚರ ಮತ ತನ್ನ ಮೈಗೆ ಸುತ್ತಕೊಂಡ್ರು ಅದಕ್ಕೂ ಶಾಂತ ಆಗ್ಲಿಲ್ಲ ಆಗಲಿಲ್ಲ ಇದು ಅಲ್ಲದೆ ಗಂಗಾರ ತನ್ನ ಜಡಿಯಲ್ಲಿ ಇಟ್ಕೊಂಡ್ರು ಇಟ್ಕೊಂಡ್ರು ಅದಕ್ಕೂ ಶಾಂತ ಆಗ್ಲಿಲ್ಲ ಅದಕ್ಕೂ ಆಗಲಿಲ್ಲ ಚಂದ್ರಗೆ ಬಂದ 16 ಕಳೆ ಕಳೆ ಒಂದು ಕಳೆ ತನ್ನ ಮಸ್ತಕಲ್ಲಿ ಇಟ್ಕೊಂಡ್ರು ಅವಾಗ ಶಾಂತ ಆಯ್ತಮ್ಮ ಹೌದ್ರಿ ವಾ ಅವಾಗ ದೂತೆ ಪಾರ್ವತ ಏನಂದಿದ್ದಳಮ್ಮ ಏನಂದ್ರು ಗಂಗಾಗ ಕಪ್ಪಲಿಗೆ ಸೂಳೆ ಅಂದಿದ್ದಳು ಅವರಿಗೆ ಅವಾಗ ಪರಮಾತ್ಮನ ಮುಂದೆ ಹತ್ತತ್ ಹೇಳಿದ್ರು ಹೇಳಿದ್ದಾರಲ್ಲ ಮತ್ತ ಯಾರು ಗಂಗಾ ಹೌದು ಅಕ್ಕಿ ಅಂಗಿಕ್ಕಿಗೂ ಒಂದು ಹೆಸರಿಡ್ಬೇಕಂತೇಳಿ ಪರಮಾತ್ಮರ ಏನ್ ಮಾಡಿದ್ರಮ್ಮ ಪರಮಾತ್ಮರ ಏನ್ ಮಾಡಿದ್ರು ಗಣಿತದ ಠಣ ಕೊಟ್ಟು ಪಿತ್ತಮೃತ ಅಂದವರು ಪರಮೇಶ್ವರ ಜತನ್ ಮಾಡಿ ಇಡಂತೇಳಿ ಪಾರ್ವತಿಗೆ ಕೈಯಲ್ಲಿ ಕೊಟ್ಟವರು ಪರಮೇಶ್ವರ ಇದನ್ನೆಲ್ಲ ಜತನ್ ಮಾಡಿ ಇಡು ಅಂತ ಹೇಳಿ ಪಾರ್ವತಿ ಕೈಯಲ್ಲಿ ಕೊಟ್ಟವರು ಅವರ ಮುಂದೆ ಇಲ್ಲಿ ಯಾಕತ್ರಿಸಿದವ್ರು ಅವರ ಪರಮೇಶ್ವರ ಸಿಂಪಿಗೆ ಆಗ ಹೊಲದ ಕೊಟ್ಟವರು ಪರಮೇಶ್ವರ ಗಂಡು ಹ್ಯಾಂಡ್ ಇನ್ನೊಂದು ಮಾಡಿದ್ರ ಇದ್ಯಾವ ದೊಡ್ಡ ಕಾರ ಜಾರ್ಕರ್ಮಮ್ಮ ಹಿಂಗ ಮಾಡಬಾರ್ದು ಅವರ ಕೇಳು ಇಪ್ಪ ಏನ್ ತೂತೆ ಗಂಡ ಹೆಂಡ್ರು ವಿನೋದ ಮಾಡ್ರಿ ಇದೇನು ಜಾರಕರ್ಮ ಆತನ ಏ ಗಂಡ ಹೆಂಡ್ರು ವಿನೋದ ಮಾಡಿದ್ರೆ ಜಾರಕರ್ಮ ಅಲ್ಲ ಆದ್ರೆ ಪಾರ್ವತ ಯಾರು ಮತ್ತೆ ಗಂಗಾ ಯಾರು ಅವರು ಅಕ್ಕ ತಂಗಿಯರ ಪಾರ್ವತಿ ಅಕ್ಕ ಹೌದು ಗಂಗಾ ಇದ್ದಕ್ಕೆ ತಂಗಿ ಗಂಗಾನ ಜಡಿ ಒಳಗೆ ಇಟ್ಕೊಂಡ ಪಾರ್ವತಿನ ತೊಡಿ ಮೇಲೆ ಕುಣಿಸ್ಕೊಂಡ ಕುಣಿಸ್ಕೊಂಡ ಇಷ್ಟೆಲ್ಲ ಇರಾಕ ಆಗ್ಲಿನ ಈಗ ಗಂಗಾನ ಅಕ್ಕಿ ಮಾತಾಡ್ಬೇಕಾದ್ರೆ ಪಾರ್ವತಿ ಮಾತಾಡ್ಬೇಕಾದ್ರೆ ಸೌತಿ ಮಾಸ್ತರ ಅಂದ್ರೆ ಕಾರ್ತೈತಿ ಹೌದು ಇದು ಬರೋಬರಿ ಐತಿ ಆದ್ರೆ ಲೋಕದ ನಿಂದೆ ಏನು ಗುರಿ ಆದ್ರೆ ಅವರು ಸಿಂಪಿಗಾನ ಸೋಪ್ತಿ ಮಾಡಲು ಒಂದು ಗುರಿ ಆದ್ರಲ್ಲ ಆ ನಾಮಕರಣ ಬಂತಲ್ಲೂ ಕೇಳು ನಾಮರೇ ಬಂದಿಲ್ಲ ಅಂತ ಕೇಳ್ತಾರ ದೂತೆ ನಾಮಕರಣ ಬಂತಲ್ಲ ನಾಮ ಬಂತಂತಾರ ಹೀಗ ದೂತೆ ಕೇಳು ದೇಶದೋಳು ಹಲ ಸಂಗೀತ ಚಿಂತರಾಕ ಬೀಳತಿ ಮಾಡ ಮನ ಶಾಂತಿಯ ಹೋದಿ ಜಿಯ ಧೀರ ಮಾಡ ಮನ ಶಾಂತಿಯ ಹೋದಿ ಜಿಯ ಧೀರ ಪ್ರಪಂಚ ಮಾಡಬೇಕು ಪ್ರಪಂಚ ಮಾಡಬೇಕು ಪಾರಮಾರ್ಥವನ್ನು ಸಾಧಿಸ್ಕೊಳ್ಬೇಕು ಈ ಸಂಸಾರ ಮುಂತ ಸಾಗರ ಇದನ್ನ ಇಸ್ಕೊಂಡು ಮುಕ್ತವಾಗಬೇಕು ಅಂತ ಹೇಳು ಕೇಳಿದೇನೆ ಏನಮ್ಮ ಪ್ರಪಂಚ ಮಾಡಬೇಕು ಪಾರಮಾರ್ಥ ಹಂತ ಅದನ್ನ ಸಾಧಿಸ್ಕೊಳ್ಬೇಕು ಈ ಸಂಸಾರ ಅನ್ನೋದು ಏನದ ಅದನ್ನ ಬಿಟ್ಟು ಹೋಗ್ರಿ, ನಿಮ್ಗೆ ಸುಖ ಆಯ್ತತಿ, ಚಲೋ ಆಯ್ತತಿ. ಪ್ರಪಂಚ ಬಿಟ್ಟು ಗತಿನೇ ಇಲ್ಲ. ಗತಿ ಇಲ್ರಿ. ಹೀಗ ಹೀಗ ದೂತೆ ಕೇಳು. ಹಾ ಹೇಳ್ರಿ. ಬೆಳಗುವೆ ನಾ ಮಂಗಳಾರೂತಿ ಶಿವನಿಗೆ, ಬೆಳಗುವೆ ನಾ ಮಂಗಳಾರೂತಿ ಶಿವನಿಗೆ, ಆತ್ಮೀಯ ಕೇಳುಗರೆ. ಇದುವರೆಗೆ ಕಿಸನವಾಣಿ ಕಾರ್ಯಕ್ರಮದಲ್ಲಿ ಸಣ್ಣಾಟ ಶಿವಶಕ್ತಿ ವಾಗ್ವಾದ ಅನುಭವ ಸನ್ನಿವೇಶ ಭಾಗ 4 ಮೂಡಿಬಂತು. ಇದನ್ನು ಪ್ರಸ್ತುತಪಡಿಸಿದವರು ಬಸವರಾಜ್ ಪಿ ಕೆಮಲಾಪುರಿ ಹಾಗೂ ತಂಡದವರು. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಕೇಳುಗರೆ, ಈಗ ಜನಪದ ಸಂಗೀತ ಕಾರ್ಯಕ್ರಮ. ಈಗ ಕೇಳಿ ಚೌಡಕಿ ಪದಗಳನ್ನು. ಯಲ್ಲಪ್ಪ ಮಲ್ಲಪ್ಪ ಚೌಡಕಿ ಹಾಗೂ ತಂಡದವರಿಂದ ಮೆಣಸಿನಹಾಳ ಗ್ರಾಮದ ಕಲಾವಿದರು. ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ, ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಮಗಳೇ ಹಾಲಹಳಿಯ ಮೇಲೆ ಇರು ಬ್ಯಾಡ ಮಗಳೇ, ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲಿಟ್ಟು, ಅಂತಿರಂಗಿಯ ಸೀರೆಯಲಿಟ್ಟು ಸರಪ ಎಂಬುವ ಪಟ್ಟಿಯಲಿಟ್ಟು, ಪತಿವ್ರತ ಕಾಯಿಕೊಳ್ಳಮ್ಮ, ಪತಿವ್ರತ ಕಾಯಿಕೊಳ್ಳಮ್ಮ, ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ. ಹಾಲ ಹಳಿಯ ಮೇಲೆ ಇರು ಬ್ಯಾಡ ಮಗಳೇ, ಗಂಡನಂದರ ಭಾಗ್ಯದ ಬಂಡಿ, ಗಂಡನಂದರ ಭಾಗ್ಯದ ಬಂಡಿ, ಕುಲದೇವರೆಂದು ತಿಳಿ ಮಗಳೇ, ಕುಂಕುಮವ ಹಚ್ಚಿಕೊಳ್ಳಮ್ಮ, ನಿನ್ನ ಹಣೆಯ ಮೇಲೆ ಕುಂಕುಮವ ಹಚ್ಚಿಕೊಳ್ಳಮ್ಮ.